ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಸಂಜೆಯಾದ ರಾತ್ರಿ ಒಂದೆರಡು ಸಲ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ, ಗರಿಷ್ಠ 32 ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ರಾಜ್ಯದ ಹಲವು ಭಾಗಗಳಲ್ಲಿ ಮುಂಗಾರು ಚುರುಕು, ಬೆಂಗಳೂರು ಸೇರಿದಂತೆ ಹಲವೆಡೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. 2025 ವೇಳೆಗೆ ಮಲೇರಿಯಾ ಮುಕ್ತ ರಾಜ್ಯ ಸರ್ಕಾರದ ಗುರಿ. ಮತ್ತು ಖ್ಯಾತ ಸಾಹಿತಿ ವಿಮರ್ಶಕ ಜಿಎಚ್ ನಾಯಕ್ ನಿಧನ, ಗಣ್ಯರ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಯಲ್ಲಿ ಪ್ರಸಾರವಾದ ಕಾರ್ಯಕ್ರಮಗಳನ್ನ ಮತ್ತೆ ಕೇಳಲು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಆಲಿಸಿ. ಕೈಗೆ ಬಳೆ ಏರದೆಯೇ ಅಯ್ಯೋ ನೋವೆಂದಾಗ ಮಹಡಿಯಿಂದಿಳಿದವರು ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳಿಗಾಗಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾ ಸಂತಿಗೆ ಹೋಗಿ ಆಕೆ ತಂದಿದ್ದಳು ಬೆಣ್ಣೆ. 1960-70 ದಶಕದ ಸಂಗೀತ ಕ್ಷೇತ್ರದ ದಿಗ್ಗಜರು ಹಾಡಿರುವ ಅಪೂರ್ವ ಕೃತಿಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಕೆಲವು ಜಾಹೀರಾತುಗಳು, ನಂತರ ದೇಶಭಕ್ತಿ ಗೀತೆ. ಸಾರ್ವಜನಿಕರೇ ಗಮನಿಸಿ, ಮೇ 20 ಜೂನ್ 5 ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ತಂಬಾಕು ಕಾ ಸೇವನ್ ಕರ್ನೆ ವಾಲೋ ಕೋ ಲಗ್ತಾ ಹೈ ಕಿ ತಂಬಾಕು ಸೆ ಸಿರ್ಫ್ ಉನ್ಹೇ ಹಿ ಫರಕ್ ಪಡ್ತಾ ಹೈ. लेकिन सच तो ये है कि तंबाकू सबका दम घोटता है. रिसर्च बताता है कि सिगरेट का हर फिल्टर मिट्टी में कई सालों तक उसे प्रदूषित करता है. तंबाकू उत्पादन से पर्यावरण को भी बहुत नुकसान पहुंचता है, इसीलिए तंबाकू आज ही छोड़े. तंबाकू छोड़ने के लिए टोल फ्री क्विट लाइन नंबर 1800112356 पर कॉल करें. WHO द्वारा जनहित में जारी. ಜಯ ಭಾರತ ವಿಜಯ ಪತಾಕೆಗೆ ಎಂದಿಗೂ ಚಂದರಿ ಹೊಂದಿಬೆವು. ಜಯ ಜಯ ಭಾರತ ವಿಜಯ ಪತಾಕೆಗೆ ಎಂದಿಗೂ ಚಂದರಿ ಹೊಂದಿಬೆವು. ಜಯ ಜಯ ಭಾರತ ವಿಜಯ ಪತಾಕೆಗೆ ಎಂದಿಗೂ ಚಂದರಿ ಹೊಂದಿಬೆವು. ಎಂದಿಗೂ ಚಂದರಿ ಹೊಂದಿಬೆವು. ಶೂರರ ಬಿಸಿ ರಕ್ತದ ಬಲಿದಾನದ ದೇವರು ಮೆರೆಯುವ ಧ್ವಜಕ್ಕೆ. ದಾನ ಶೂರರ ಬಿಸಿ ರಕ್ತದ ಬಲಿದಾನದ ದೇವರು ಮೆರೆಯುವ ಧ್ವಜಕ್ಕೆ. ದಾನ ಶೂರರ ಬಿಸಿ ರಕ್ತದ ಬಲಿದಾನದ ದೇವರು. ಎತ್ತರೆ ಯುವ ಧ್ವಜಕ್ಕೆ ಜಯ ಜಯ ಭಾರತ ವಿಜಯ ಪತಾಕೆ ಎಂದಿಗೂ ಚಂದದಿ ವಂದಿಸಬೇಕು ಎಂದಿಗೂ ಚಂದದಿ ವಂದಿಸಬೇಕು ಸತ್ಯವೇ ದೇವರು ಸತ್ಯದ ಸ್ವಚ್ಛತೆ ಸತತವು ಸಾರುತ ಹಾರುವ ಧ್ವಜಕ್ಕೆ ಸತ್ಯವೇ ದೇವರು ಸತ್ಯದ ಸ್ವಚ್ಛತೆ ಸತತವು ಸಾರುತ ಹಾರುವ ಧ್ವಜಕ್ಕೆ ಸತ್ಯವೇ ದೇವರು ಸತ್ಯದ ಸ್ವಚ್ಛತೆ ಸತತವು ಸಾರುತ ಹಾರುವ ಧ್ವಜಕ್ಕೆ ಜಯ ಜಯ ಭಾರತ ವಿಜಯ ಪತಾಕೆ ಎಂದಿಗೂ ಚಂದರಿ ವಂದಿಸಬೇಕು ಎಂದಿಗೂ ಚಂದರಿ ವಂದಿಸಬೇಕು ಪರುಷದ ಹಸಿರರು ಸಸ್ಯದ ಸಂಪದ ಭಾರತ ದೇಶದ ಕಲ್ಪ ತರುವಿಗೆ ಪರುಷದ ಹಸಿರರು ಸಸ್ಯದ ಸಂಪದ ಭಾರತ ದೇಶದ ಕಲ್ಪ ತರುವಿಗೆ ಪರುಷದ ಹಸಿರರು ಸಸ್ಯದ ಸಂಪದ ಭಾರತ ದೇಶದ ಕಲ್ಪ ತರುವಿಗೆ ಜಯ ಜಯ ಭಾರತ ವಿಜಯ ಪತಾಕೆ ಎಂದಿಗೂ ಚಂದರಿ ವಂದಿಸಬೇಕು ಎಂದಿಗೂ ಚಂದರಿ ವಂದಿಸಬೇಕು ರಥವಿದು ಚಲಿಸುವ ಧರ್ಮದ ಚಕ್ರವ ಮಧ್ಯದಿ ಮೆರೆಯುವ ಧ್ವಜಕ್ಕೆ ಭಾರತ ರಥವಿದು ಚಲಿಸುವ ಧರ್ಮದ ಚಕ್ರವ ಮಧ್ಯದಿ ಮೆರೆಯುವ ಧ್ವಜಕ್ಕೆ ಭಾರತ ರಥವಿದು ಚಲಿಸುವ ಧರ್ಮದ ಚಕ್ರವ ಮಧ್ಯದಿ ಮೆರೆಯುವ ಧ್ವಜಕ್ಕೆ ಜಯ ಜಯ ಭಾರತ ವಿಜಯ ಪತಾಕೆ ಎಂದಿಗೂ ಚಂದರಿ ವಂದಿಸಬೇಕು ಜಯ ಜಯ ಭಾರತ ವಿಜಯ ಪತಾಕೆ ಎಂದಿಗೂ ಚಂದರಿ ವಂದಿಸಬೇಕು ಎಂದಿಗೂ ಚಂದರಿ ವಂದಿಸಬೇಕು ಎಂದಿಗೂ ಚಂದರಿ ವಂದಿಸಬೇಕು ಜಯ ಜಯ ನಾಳೆ ಉಳಿಯುವರು ಬಾರದ ಮಾದೆಯ ದೇವ ಯುವಕರು ನಾಳೆಯ ನಾಳಿನವೇ ಸುಳಿಯರು ಸರಳಿಗೋ ನಲಿಯುವರು ಜಯ ಜಯ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ, ನಂತರ ಈರುಳ್ಳಿ ಬೇಸಾಯ ಕುರಿತು ಡಾ ರಾಜಣ್ಣ ಕೆಎಂ ಅವರೊಂದಿಗೆ ಸಂದರ್ಶನ. ಈಗ ಕೃಷಿ ಮಾಹಿತಿ. ಕೃಷಿ ಮಾಹಿತಿ. ಬೇಸಿಗೆ ಮಳೆಯ ಸಿಡಿಲು ಮತ್ತು ಮಿಂಚಿನಿಂದ ರಕ್ಷಿಸಿಕೊಳ್ಳುವ ಬಗ್ಗೆ. ಪ್ರಕೃತಿಯಲ್ಲಿ ನೈಸರ್ಗಿಕ ಕಾರಣಗಳಿಂದ ಉಂಟಾಗುವ ಎಲ್ಲ ಆಕಸ್ಮಿಕ ಸಾವುಗಳಲ್ಲಿ 25% ಸಾವುಗಳು ಅಸಾಮಾನ್ಯ ಹವಾಮಾನ ಘಟನೆಗಳಾದ ಅತೀವ ಶಾಖದ ಅಲೆಗಳು, ಶೀತದ ಅಲೆಗಳು, ಅತಿವೃಷ್ಟಿ, ಸಿಡಿಲು ಮತ್ತು ಚಂಡಮಾರುತಗಳಿಂದ ಆಗುತ್ತವೆಂದು ತಾವು ನಂಬಲಿಕ್ಕಿಲ್ಲ. ಇವುಗಳಲ್ಲಿ ವಿಶೇಷವಾಗಿ ಸಿಡಿಲಿನ ಹೊಡೆತದಿಂದಾಗಿ ಪ್ರತಿವರ್ಷ ಅಪಾರ ಜನ ಜಾನುವಾರುಗಳು ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳ ನಷ್ಟಕ್ಕೆ ಕಾರಣವಾಗುತ್ತಿದೆ. ಉದಾಹರಣೆಗೆ 2022 ನೈಸರ್ಗಿಕ ವಿಕೋಪಗಳಿಂದ ಸಾವನ್ನಪ್ಪಿದ 2,000 ಜನರ ಪೈಕಿ 1,697 ಜನರು ಸಿಡಿಲು ಮಿಂಚಿನ ಹೊಡೆತದಿಂದ ಸಾವನ್ನಪ್ಪಿದರು. ಅದರಲ್ಲೂ ಹೆಚ್ಚಿನವರು ಹೊಲದಲ್ಲಿ ಕೆಲಸ ಮಾಡುವ ರೈತರು, ದನ ಕುರಿ ಕಾಯುವವರು ಪ್ರತಿ ವರ್ಷವೂ ಅತಿಯಾಗಿ ಮರಣ ಹೊಂದುತ್ತಿದ್ದಾರೆ. ಮಿಂಚು ಒಂದು ವಿದ್ಯಮಾನವಾಗಿದ್ದು ಅದು ವಾಯುಮಂಡಲದಲ್ಲಿ ವಿದ್ಯುತ್ ಶಕ್ತಿ ಬಿಡುಗಡೆಯಾಗುವ ಪ್ರಕ್ರಿಯೆ. ಇದು ಸಾಮಾನ್ಯವಾಗಿ ಬೇಸಿಗೆಯ ಏಪ್ರಿಲ್ ಮೇ ತಿಂಗಳ ಬಿರುಗಾಳಿ ಮಳೆ ಸಮಯದಲ್ಲಿ ನಡೆಯುತ್ತದೆ. ಒಂದು ಸಾಮಾನ್ಯ ಸಿಡಿಲು 1 ಸೆಕೆಂಡಿಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು ಮತ್ತು 30,000 ಡಿಗ್ರಿಗಳಷ್ಟು ತಾಪಮಾನ ಹೊಂದಬಲ್ಲದು. ಸಾಮಾನ್ಯವಾಗಿ ಪ್ರತಿ ಸೆಕೆಂಡಿಗೆ ಸರಿಸುಮಾರು 50-100 ಮಿಂಚಿನ ಹೊಡೆತಗಳು ಭೂಮಿಯ ಮೇಲೆ ಸಂಭವಿಸುತ್ತವೆ. ಮಿಂಚಿನ ಸಾವಿಗೆ ಪ್ರಮುಖ ಕಾರಣಗಳು. ಮಿಂಚಿನಿಂದ ಸಂಭವಿಸುವ ವಿವಿಧ ಸಾವುಗಳ ಪೈಕಿ ಅತಿ ಹೆಚ್ಚು 71% ಜನರು ಮರದ ಕೆಳಗೆ ನಿಲ್ಲುವುದರಿಂದ ಮರಣ ಹೊಂದಿದರೆ 25% ಜನರು ಹೊಲದಲ್ಲಿ ಕೆಲಸ ಮಾಡುವಾಗ ನೇರವಾಗಿ ಸಿಡಿಲಿನ ಹೊಡೆತಕ್ಕೆ ಬಲಿಯಾಗುತ್ತಿದ್ದಾರೆ. ಇನ್ನುಳಿದ 4% ಜನರು ಪರೋಕ್ಷ ಮಿಂಚಿನ ಹೊಡೆತದಿಂದ ಸಾವನ್ನಪ್ಪುತ್ತಿದ್ದಾರೆ. ಪರೋಕ್ಷ ಮಿಂಚಿನ ಹೊಡೆತಗಳಿಂದ ಅಂದರೆ ಸಿಡಿಲು ನೆಲಕ್ಕೆ ಅಪ್ಪಳಿಸಿದ ನಂತರ ಇದರ ವಿದ್ಯುತ್ ವಾಹಕವು ಇನ್ನೊಂದು ವಸ್ತುವನ್ನು ತಾಗುವವರೆಗೆ ಚಲಿಸುತ್ತದೆ. ಆಗ ಇದರ ಸಂಪರ್ಕಕ್ಕೆ ಮನುಷ್ಯ ಅಥವಾ ಯಾವುದೇ ಜೀವಂತ ಪ್ರಾಣಿ ಬಂದರೆ ಸಾವು ಸಂಭವಿಸುತ್ತದೆ ಮತ್ತು ಅತಿ ಹತ್ತಿರದಲ್ಲಿ ಮಿಂಚು ಸಂಭವಿಸಿ ಅದರಿಂದ ಬರುವ ಅತಿಯಾದ ಶಾಖದಿಂದ ಸೈಡ್ ಫ್ಲಾಶ್ ಸಂಭವಿಸುವ ಸಾವುಗಳು ಪರೋಕ್ಷ ಸಾವುಗಳಾಗಿವೆ. ಮಿಂಚಿನಿಂದ ಸಾವನ್ನಪ್ಪಿದವರ ವಿಶ್ಲೇಷಣೆ. ಮಿಂಚಿನಿಂದ ಸಂಭವಿಸುವ ವಿವಿಧ ಪ್ರಕಾರವಾದ ಸಾವಿನ ಪ್ರಕಾರಗಳಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಹೋಲಿಸಿದಾಗ 96% ಸಾವುಗಳು ಗ್ರಾಮೀಣ ಪ್ರದೇಶದಲ್ಲಿ ಸಂಭವಿಸುತ್ತಿವೆ ಮತ್ತು ಇದರಲ್ಲಿ 65% ಪುರುಷರು ಮತ್ತು 35% ಮಹಿಳೆಯರು. ಹೊಲದಲ್ಲಿ ಕೆಲಸ ಮಾಡುವ ಪುರುಷರು 66% ಮತ್ತು 34% ಮಕ್ಕಳು ಮಿಂಚಿನ ಕಾರಣಕ್ಕೆ ಸಾವನ್ನಪ್ಪುತ್ತಿದ್ದಾರೆ. ಆದ್ದರಿಂದ ಗ್ರಾಮೀಣ ಜನ, ಕೃಷಿ ಭೂಮಿಯಲ್ಲಿ ಹಾಗೂ ದನ ಕುರಿ ಆಡುಗಳನ್ನು ಮೇಯಿಸುವ ಜನ ಈ ಸಿಡಿಲಿನ ಘಟನೆಗೆ ಹೆಚ್ಚು ಬಲಿಯಾಗುತ್ತಿದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 2,500 ಜನರು ಮಿಂಚಿನಿಂದ ಸಾವನ್ನಪ್ಪುತ್ತಿದ್ದಾರೆ ಮತ್ತು 100,000 ಜಾನುವಾರುಗಳು ಸಾವನ್ನಪ್ಪುತ್ತಿವೆ. 2011 ನಂತರ ಮಿಂಚಿನಿಂದ ಸಾವನ್ನಪ್ಪಿದವರ ವಿವರ ಈ ರೀತಿ ಇದೆ. 2011 ಸಾವನ್ನಪ್ಪಿದ್ದವರ ಸಂಖ್ಯೆ 2,550, 2012 2,263, 2013 2,833, 2014 2,582, 2020 1,771, 2021 1,697, 2022 2,000 ಜನ ಇದಕ್ಕೆ ಸಾವನ್ನಪ್ಪಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಸಿಡಿಲಿನಿಂದ ಸಾವನ್ನಪ್ಪಿದ್ದವರ ಸಂಖ್ಯೆ ಈ ರೀತಿ ಇದೆ. 2009 132 ಜನ ಮರಣ ಹೊಂದಿದ್ದಾರೆ, 2013 36 ಜನ, 2022 98 ಜನ ಮರಣವನ್ನಪ್ಪಿದ್ದಾರೆ. ಮಿಂಚಿನ ವೈಶಿಷ್ಟ್ಯತೆಗಳು. ಹವಾಮಾನ ಬದಲಾಗುತ್ತಿದ್ದಂತೆ ಮಿಂಚಿನ ಆವರ್ತನೆಯಲ್ಲಿ ಬದಲಾವಣೆ ಕಾಣುವುದು ಮತ್ತು ಪ್ರದೇಶದ ಬಿಸಿಯಾದ ಒಣ ಮೇಲ್ಮೈ ಹೆಚ್ಚಿದಂತೆ ಮಿಂಚಿನ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಮಿಂಚು ಇದು ಬಿರುಗಾಳಿ, ಗುಡುಗು ಮತ್ತು ಮಳೆಯ ವಿಶೇಷ ಸೂಚಕವಾಗಿದೆ. ಇದು ಹವಾಮಾನ ಬದಲಾವಣೆಯ ಅಂಶವೂ ಆಗಿದೆ. ಮಿಂಚು ಹವಾಮಾನ ಬದಲಾವಣೆಯ ಸೂಚಕ ಮಾತ್ರವಲ್ಲದೆ ಜಾಗತಿಕ ಹವಾಮಾನದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಮಿಂಚು ಸಾರಜನಕದ ಆಕ್ಸೈಡ್ಗಳನ್ನು ಉತ್ಪಾದಿಸುತ್ತದೆ. ಇವು ಹಸಿರು ಮನೆಯ ಪ್ರಮುಖ ಅನಿಲಗಳಾಗಿವೆ. ಮಿಂಚಿನ ಹೊಳಪಿನಿಂದ ಅಥವಾ ಬೆಳಕಿನಿಂದ ವಾತಾವರಣದ ತಾಪಮಾನ ಹೆಚ್ಚಳವಾಗುತ್ತದೆ. ಮಿಂಚಿನಿಂದ ತಪ್ಪಿಸಿಕೊಳ್ಳುವ ಉಪಾಯ. ಸಿಡಿಲಿನಿಂದ ಸಾವನ್ನಪ್ಪುವವರಲ್ಲಿ ಹೆಚ್ಚಿನವರು ರೈತರು. ಸಿಡಿಲನ್ನು ತಪ್ಪಿಸಲಾಗದು, ಆದರೆ ಅದರಿಂದಾಗುವ ಸಾವು ನೋವುಗಳನ್ನು ತಪ್ಪಿಸಬಹುದು. ಮಿಂಚು ಪ್ರಾರಂಭವಾಗುವ ಲಕ್ಷಣ ತಿಳಿದ ತಕ್ಷಣ ಸಮೀಪದ ಕಟ್ಟಡ ಅಥವಾ ಮನೆಯೊಳಗೆ ಆಶ್ರಯ ಪಡೆದುಕೊಳ್ಳಬೇಕು. ಹೊಲಗದ್ದೆಗೆ ಕಾರಿನಲ್ಲಿ ಹೋಗಿದ್ದರೆ ಕಾರಿನಲ್ಲಿ ಎಲ್ಲ ಕಿಟಕಿ ಗ್ಲಾಸ್ ಹಾಕಿ ಒಳಗಡೆ ಕುಳಿತುಕೊಳ್ಳಬೇಕು. ಗುಡುಗು ಮಿಂಚು ಬರಲಿದೆ ಎಂದು ಗೊತ್ತಾದಾಗ ಮತ್ತು ಮನೆ ಇಲ್ಲವೇ ಕಾರು ದೂರವಿದ್ದರೆ ನೀವು ಬಯಲಿನಲ್ಲಿದ್ದರೆ ತಕ್ಷಣವೇ ಇರುವುದರಲ್ಲಿ ತಗ್ಗು ಪ್ರದೇಶಕ್ಕೆ ಹೋಗಿ ಕುಳಿತುಕೊಳ್ಳಿ, ಆದರೆ ನಿಂತುಕೊಳ್ಳಬಾರದು. ತಗ್ಗು ಪ್ರದೇಶ ಇಲ್ಲವೇ ಬಯಲಿನಲ್ಲೇ ಇರಬೇಕಾದ ಸಂದರ್ಭದಲ್ಲಿ ನೀವು ತಲೆಯನ್ನು ಎರಡು ಮೊಳಕಾಲುಗಳ ನಡುವೆ ಇರಿಸಿಕೊಳ್ಳಿ. ಇದು ಮಿಂಚಿನಿಂದ ಮೆದುಳುವರೆಗೂ ಹೃದಯಕ್ಕೂ ಆಗುವ ಹಾನಿಯನ್ನು ತಪ್ಪಿಸುತ್ತದೆ. ಮರಗಳಿದ್ದ ಪ್ರದೇಶದಲ್ಲಿ ನೀವಿದ್ದರೆ ಅಲ್ಲಿಂದ ಬೇಗನೆ ಹೊರಬರುವುದು ಒಳ್ಳೆಯದು. ಯಾಕೆಂದರೆ ಸಿಡಿಲು ಮೋಡದಿಂದ ಭೂಮಿಗೆ ಹರಿಯಲು ಮರದಂತಹ ಹಸಿ ಒದ್ದೆ ವಸ್ತುವನ್ನೇ ಹೆಚ್ಚು ಆರಿಸುತ್ತದೆ. ಎತ್ತರ ಪ್ರದೇಶದಲ್ಲಿದ್ದರೆ ಆದಷ್ಟು ಬೇಗನೆ ತಗ್ಗು ಪ್ರದೇಶಕ್ಕೆ ಇಳಿಯಿರಿ. ಕುರಿ ಅಥವಾ ಜಾನುವಾರುಗಳ ಮಧ್ಯೆ ನಿಂತಿದ್ದರೆ ಅವುಗಳ ಮಧ್ಯದಲ್ಲಿ ಬಗ್ಗಿ ಕುಳಿತುಕೊಳ್ಳಿ. ಯಾಕೆಂದರೆ ಮಿಂಚು ಪ್ರಾಣಿಗಳಿಗಿಂತ ಎತ್ತರವಿರುವ ಮನುಷ್ಯರಿಗೆ ಮೊದಲು ಬೀಳುತ್ತದೆ. ಈ ಸಂದರ್ಭದಲ್ಲಿ ಕೆರೆಯಲ್ಲಿ ಈಜುವುದು ಅಥವಾ ಸ್ನಾನ ಮಾಡುವುದು ಬೇಡ. ನೀರಿನಲ್ಲಿದ್ದರೆ ತಕ್ಷಣ ಹೊರಬನ್ನಿ. ವಿದ್ಯುತ್ ಕಂಬ, ಎಲೆಕ್ಟ್ರಿಕ್ ಟವರ್, ಮೊಬೈಲ್ ಟವರ್, ಟ್ರಾನ್ಸ್ಫಾರ್ಮರ್ ಮುಂತಾದವುಗಳ ಹತ್ತಿರ ನಿಲ್ಲಬಾರದು. ಮಳೆ ಬರುವ ಸಮಯದಲ್ಲಿ ಮನೆಯ ಅಂಗಳವನ್ನು ಸ್ವಚ್ಛ ಮಾಡುವ ಸಾಹಸ ಮಾಡಬಾರದು. ಮನೆಯ ಬಾಗಿಲು ಮತ್ತು ಕಿಟಕಿಗಳನ್ನು ಹಾಕಿ ಮನೆಯೊಳಗಿರಬೇಕು. ಮನೆಯ ಕಿಟಕಿಯ ಸಮೀಪ ಇರುವುದಕ್ಕಿಂತ ಮನೆಯ ಮಧ್ಯದಲ್ಲಿರುವುದು ಸುರಕ್ಷಿತ. ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಫೋನ್ ಬಳಸುವುದು ಮತ್ತು ಚಾರ್ಜ್ ಮಾಡುವುದನ್ನು ಮಾಡಬಾರದು. ಕಂಪ್ಯೂಟರ್ಗಳಿಂದ ದೂರವಿರಬೇಕು ಮತ್ತು ಉಪಯೋಗಿಸಬಾರದು. ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರೆ ಗಾಜನ್ನು ಮುಚ್ಚಿಕೊಳ್ಳಬೇಕು ಮತ್ತು ಸಾಧ್ಯವಾದಷ್ಟು ಕಾರಿನ ಮಧ್ಯದಲ್ಲಿ ಕುಳಿತುಕೊಳ್ಳಬೇಕು. ಮನೆಯ ಕಾಂಕ್ರೀಟ್ ಗೋಡೆಗಳನ್ನು ಸ್ಪರ್ಶಿಸದೆ ಕೋಣೆಯ ಮಧ್ಯದಲ್ಲಿದ್ದರೆ ಹೆಚ್ಚು ಸುರಕ್ಷಿತ. ಇದುವರೆಗೆ ತಿಮ್ಮಪ್ಪ ಎಚ್ ಗೌಡ ಅವರಿಂದ ಕೃಷಿ ಮಾಹಿತಿ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಈರುಳ್ಳಿ ಬೇಸಾಯ ಕುರಿತು ಡಾ ರಾಜಣ್ಣ ಕೆಎಂ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ರಾಜಣ್ಣ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಈರುಳ್ಳಿ ನಮ್ಮ ಮುಖ್ಯವಾದ ತರಕಾರಿ ಬೆಳೆ. ಹೌದು. ಇದನ್ನ ನಾವು ಸಾಂಬಾರ ಪದಾರ್ಥವಾಗಿ ಕೂಡ ಬಳಸ್ಕೊಳ್ತೇವೆ. ಹೌದು. ಮತ್ತೆ ಈರುಳ್ಳಿಗೆ ಸದಾಕಾಲ ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಇದ್ದೇ ಇರುತ್ತೆ. ನಿಜನೇ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈರುಳ್ಳಿಯಲ್ಲಿರುವಂತ ಸುಧಾರಿತ ತಳಿಗಳು ಮತ್ತೆ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಮಾಹಿತಿಯನ್ನ ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈರುಳ್ಳಿ ಬೆಳೆಯ ಒಂದು ಪರಿಚಯವನ್ನ ಮಾಡಿಕೊಡ್ತೀರಾ? ಅಗತ್ಯವಾಗಿ ಮಾಡೋಣ ಜಗದೀಶ್ ಅವರೇ. ಈರುಳ್ಳಿ ಅಥವಾ ಉಳ್ಳಾಗಡ್ಡೆ ನಮ್ಮ ದೇಶ ಹಾಗೂ ರಾಜ್ಯದಲ್ಲಿ ತಾವು ಹೇಳಿದಾಗೆ ಬೆಳೆಯುತ್ತಿರುವ ಒಂದು ಜನಪ್ರಿಯ ವಾಣಿಜ್ಯ ತರಕಾರಿ ಬೆಳೆ. ನಮ್ಮ ದೇಶದಲ್ಲಿ ಈ ಬೆಳೆಯನ್ನು 5.26 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದ್ದು 74.51 ಲಕ್ಷ ಟನ್ ಈರುಳ್ಳಿ ಗಡ್ಡೆಯನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ವಿ. ಇದರ ಜೊತೆಗೆ ಏನಂದರೆ ಪ್ರತಿ ವರ್ಷ 10-11 ಲಕ್ಷ ಟನ್ ಈರುಳ್ಳಿಯನ್ನು ನಾವು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದು ಇದರಿಂದ 1,000 ಕೋಟಿ ರೂಪಾಯಿಯಷ್ಟು ವಿದೇಶಿ ವಿನಿಮಯನ ಕೂಡ ನಾವು ಪಡಿತಾ ಇದ್ವಿ. ಇನ್ನು ನಮ್ಮ ದೇಶದಲ್ಲಿ ಹೆಚ್ಚಾಗಿ ಈರುಳ್ಳಿಯನ್ನು ಬೆಳೀತಾ ಇರುವಂಥ ಒಂದು ರಾಜ್ಯಗಳು ಅಂತಂದಾಗ ತಮಗೆ ಗೊತ್ತಿರುವ ಹಾಗೆ ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ಬಿಹಾರ ಮತ್ತು ಆಂಧ್ರ ಪ್ರದೇಶ. ನಮ್ಮ ರಾಜ್ಯದಲ್ಲಿ ತಗೊಂಡ್ರಗಿನ ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ಈ ಮಧ್ಯ ಕರ್ನಾಟಕದಲ್ಲಿ ಕೂಡ ನಾವು ಈರುಳ್ಳಿಯನ್ನು ಯಥೇಚ್ಛವಾಗಿ ಬೆಳೀತಾ ಇದ್ದೀವಿ. ಇನ್ನು ಈರುಳ್ಳಿಯಲ್ಲಿ ಸಾಕಷ್ಟು ಔಷಧಿ ಗುಣಗಳಿದ್ದಾವೆ ಅಂತ ನಾವು ಕೇಳಿದ್ದೀವಿ. ಹೌದೌದು. ಈ ಈರುಳ್ಳಿಯ ಗುಣವಿಶೇಷಗಳು ಮತ್ತು ಪೌಷ್ಟಿಕಾಂಶಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಸರ್, ಈರುಳ್ಳಿ ತಮಗೆಲ್ಲರಿಗೂ ತಿಳಿದ ಹಾಗೆ ಈ ಎಲೆ ಆಯಿತು, ಗಡ್ಡೆ ಹಾಗೂ ಈ ಹೂ ದೇಟನ್ನು ನಾವು ತರಕಾರಿಯಾಗಿ ಬಳಸ್ತೀವಿ. ಸರ್, ಇದಲ್ಲದೆ ಇದನ್ನು ನಾವು ಈ ಖಾರದ ಅಡುಗೆಗಳನ್ನು ಮಾಡೋದಕ್ಕೆ, ಇದು ಸಾಂಬಾರ ಪದಾರ್ಥವಾಗಿ ಕೂಡ ಒಗ್ಗರಣೆಗೆ ಬಳಸೋದಿದೆ, ನಮ್ಮಲ್ಲಿ ರೂಢಿಯಲ್ಲಿದೆ. ಇನ್ನು ಈ ಕಡಿಮೆ ಖಾರ ಉಳ್ಳಂಥ ಒಂದು ಗಡ್ಡೆಗಳನ್ನು ನಾವು ಈ ಸಲಾಡಾಗಿ ಅಂದರೆ ಹಸಿಯಾಗಿ ತಿನ್ನೋದಕ್ಕೆ ಕೂಡ ನಾವು ಬಳಸ್ತೀವಿ. ಇನ್ನು ಈರುಳ್ಳಿಯಲ್ಲಿ ಕೆಂಪು ಗಡ್ಡೆ ಇರುತ್ತೆ, ಅದೇ ರೀತಿ ಬಿಳಿ ಗಡ್ಡೆ ಇರುತ್ತೆ. ಬಿಳಿ ಗಡ್ಡೆಗಳನ್ನು ನಾವು ಒಣಗಿಸಿ ಅದನ್ನು ಪುಡಿ ಮಾಡಿ ಅದನ್ನು ಕೂಡ ರಫ್ತು ಮಾಡೋದಕ್ಕೆ ನಾವು ಉಪಯೋಗ ಮಾಡ್ತಾ ಇದ್ವಿ. ಇನ್ನು ಈ ಔಷಧಿ ಗುಣಗಳ ಬಗ್ಗೆ ಹೇಳಬೇಕು ಅಂತಂದಾಗ, ಈ ಈರುಳ್ಳಿಯನ್ನು ತಿನ್ನೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ಅಲ್ಲದೆ ಈ ಕೊಲೆಸ್ಟ್ರಾಲ್ ಇರುವಂತವರಿಗೆ ಆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಇದನ್ನು ತಿನ್ನೋದ್ರಿಂದ, ಮತ್ತೆ ದೇಹದಲ್ಲಿ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ಈ ಆಮ್ಲಜನಕದ ಕೊರತೆಯಿಂದ ಏನಾದರೂ ಮೂರ್ಛೆ ಹೋದ್ವಿ ಅಂತ ಅಂದ್ಕೊಳ್ಳಿ, ಅಂತ ಒಂದು ಸಮಯದಲ್ಲಿ ಈ ಈರುಳ್ಳಿ ವಾಸನೆಯನ್ನು ನೋಡೋದ್ರಿಂದ ಅದು ನಾವು ಮೂರ್ಛೆಯಿಂದ ಎದ್ದು ಬರಬಹುದು. ಇನ್ನು ಕೆಲವೊಂದು ಸಂಶೋಧನೆಗಳ ಪ್ರಕಾರ ಇದರದ್ದು ತಿನ್ನೋದ್ರಿಂದ ಈ ರಕ್ತದ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಮತ್ತೆ ನೀವು ಕಂಡಾಗೆ ಈರುಳ್ಳಿ ಗಡ್ಡೆ ಮತ್ತು ಖಾರ ಅದರದ್ದೇನು ವಾಸನೆ ಇದೆಯಲ್ಲ, ಇದು ಈ ಅಲೈಲ್ ಪ್ರೊಫೈಲ್ ಡೈಸಲ್ಫೈಡ್ ಅನ್ನೋ ಒಂದು ಅಂಶ ಇದು ಏನು ಅಂತಂದಾಗ, ಇದು ಆವಿಯಾಗುವಂತ ಒಂದು ಎಣ್ಣೆ ಅಂಶ. ಸರಿ, ಇದು ಹೆಚ್ಚಿತ್ತು ಅಂತಂದಾಗ ಇದು ಖಾರ ಜಾಸ್ತಿ ಇರುತ್ತೆ, ಕಡಿಮೆ ಇದ್ದಾಗ ಖಾರ ಕಡಿಮೆ ಇರುತ್ತೆ. ಸರಿ, ಅದಲ್ದಿರ ಇನ್ನು ಈರುಳ್ಳಿಯಲ್ಲಿ ಅಂತಂದಾಗ ಇನ್ನೊಂದು ಮುಖ್ಯವಾದ ಒಂದು ಖನಿಜಾಂಶ ಅಂತಂದಾಗ ಅಯೋಡಿನ್. ಸರಿ, ಇದು ಏನು ಅಂತಂದಾಗ ಬೇರೆ ತರಕಾರಿಗಳಲ್ಲಿ ಕಡಿಮೆ, ಇದನ್ನು ಹೆಚ್ಚಾಗಿ ನಾವೇನು ಅಂತಂದಾಗ ಈರುಳ್ಳಿ ಮತ್ತು ಬೆಂಡೆಕಾಯಲ್ಲಿ ಮಾತ್ರ ಸೇರಳವಾಗಿ ಸಿಗುತ್ತೆ. ಹಾಗಾಗಿ ಇವತ್ತು ನಾವೇನು ಅಂತಂದಾಗ ಉಪ್ಪಲ್ಲಿ ಕೂಡ ಈ ಅಯೋಡಿನ್ ಯುಕ್ತ ಉಪ್ಪನ್ನು ನಾವು ಯಥೇಚ್ಛವಾಗಿ ಬಳಸೋದಕ್ಕೆ ಸರ್ಕಾರ ಕೂಡ ಶಿಫಾರಸು ಮಾಡಿದೆ. ಸರಿ, ಇದರ ಸೇವನೆಯಿಂದ ಅಂದರೆ ನಾವು ಈರುಳ್ಳಿ ಸೇವಿಸೋದ್ರಿಂದ ಈ ಗಲಗಂಟೆ ಕಾಯಿಲೆ ಏನಿದೆಯಲ್ಲ ಅದನ್ನು ನಾವು ದೂರ ಮಾಡಬಹುದು. ಇಷ್ಟೆಲ್ಲ ಅಂಶಗಳು ಈರುಳ್ಳಿಯಲ್ಲಿ ಇದಾವೆ. ಇನ್ನು ಈರುಳ್ಳಿ ಬೆಳೆಯನ್ನ ಬೆಳ್ಕೊಳ್ಳೋದಕ್ಕೆ ನಾವು ಎಂತ ಮಣ್ಣು ಉತ್ತಮವಾದ್ದು ಅಂತ ಸ್ವಲ್ಪ ಹೇಳ್ತೀರಾ? ಸರಿ, ಈ ಈರುಳ್ಳಿ ಬೆಳೆಗೆಯನ್ನು ನಾವು ಎಲ್ಲ ತರನಾದ ಮಣ್ಣಿನಲ್ಲಿ ಕೂಡ ಬೆಳೆಯಬಹುದು. ಆದರೆ ಈ ನೀರು ಬಸಿದು ಹೋಗುವಂಥ ಈ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಅತಿ ಸೂಕ್ತ. ಅದೇ ರೀತಿ ಈ ಮಣ್ಣಿನ ರಸಸಾರ ಅಂತ ತಗೊಂಡಾಗ ಅದು 5.8-6.5 ಇದ್ರೆ ಒಳ್ಳೆ ಬೆಳೆ ಬರುತ್ತೆ. ಇನ್ನು ಹೆಚ್ಚು ಕ್ಷಾರ ಹಾಗೂ ಜೌಗು ಭೂಮಿ ಇರುತ್ತಲ್ಲ ಅಂತ ಒಂದು ಪ್ರದೇಶ ಈ ಬೆಳೆಗೆ ಸೂಕ್ತ ಅಲ್ಲ. ಸರಿ, ಹಾಗಾಗಿ ಏನು ಅಂತಂದಾಗ ಕೆಲವೊಮ್ಮೆ ಈ ಗಡ್ಡೆ ಒಂದು ಗುಣಮಟ್ಟ ಈ ಭೂಮಿಯ ಒಂದು ಫಲವತ್ತತೆ ಆಯಿತು, ಭೂಮಿಯ ಮೇಲೆ ಆಯಿತು, ಮತ್ತು ತಳಿಗಳ ಮೇಲೆ ಕೂಡ ವ್ಯತ್ಯಾಸ ಆಗುತ್ತೆ. ಇನ್ನು ವಾತಾವರಣ ಹೇಗಿರಬೇಕು ಅಂತೀರ? ಸರಿ, ಈರುಳ್ಳಿ ಇದು ಒಂದು ಚಳಿಗಾಲದ ಬೆಳೆ, ಹಾಗಾಗಿ ಆದಷ್ಟು ಕೂಡ ಈ ಚಳಿ ವಾತಾವರಣವನ್ನು ಬಯಸುವಂತಹ ಉತ್ತಮ ಗುಣಮಟ್ಟದ ಗಡ್ಡೆಗಳು ಬರಬೇಕು ಅಂತಂದ್ರೆ ಚಳಿ ವಾತಾವರಣದಲ್ಲಿ ಅದನ್ನ ನಾವು ಬೇಸಾಯ ಮಾಡಬೇಕು. ಇದು ಬೆಳೆ ಬೆಳವಣಿಗೆ ಹಂತದಲ್ಲಿ ಅಂದ್ರೆ ಮೊದಲು ಏನು ಒಂದು ಬೆಳೆ ಬೆಳೀತಾರೆ ಅಂತ ಒಂದು ಸಮಯದಲ್ಲಿ ಕಡಿಮೆ ದಿನದ ಬೆಳಕಿನ ಅವಧಿಯ ದಿನಗಳು, ಅದೇ ರೀತಿ ಈ ಗಡ್ಡೆ ಬೆಳೆಯುವ ಹಂತದಲ್ಲಿ ಈ ದೀರ್ಘ ದಿನದ ಬೆಳಕಿನ ದಿನಗಳು ಈ ಒಂದು ಬೆಳೆಗೆ ಅವಶ್ಯಕತೆ ಇದೆ. ಸರಾಸರಿ ಉಷ್ಣಾಂಶ 16-21°C ಅವಶ್ಯಕತೆ ಇದ್ದು ಈ ಉಷ್ಣಾಂಶ ಹೆಚ್ಚಾದಾಗ ಅಂದರೆ ಅನೇಕ ಸಂದರ್ಭದಲ್ಲಿ ಈ ಬೇಸಿಗೆಯಲ್ಲೆಲ್ಲ ಕೂಡ ಈ ಗಡ್ಡೆ ಬೆಳವಣಿಗೆ ಕುಂಠಿತವಾಗುತ್ತೆ. ಮತ್ತು ಅದೇ ರೀತಿ ಈ ಕೊಯ್ಲಿನ ಸಮಯದಲ್ಲಿ ಅಂದರೆ ಕಟಾವು ಮಾಡುವಂಥ ಒಂದು ಸಮಯದಲ್ಲಿ ಒಣ ವಾತಾವರಣ ಇತ್ತು ಅಂತಂದಾಗ ಈ ಗಡ್ಡೆಗಳು ಒಂದು ಹದವಾಗಿ ಅದರ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ. ಇನ್ನು ನಮ್ಮ ರಾಜ್ಯದಲ್ಲಿ ಈ ಈರುಳ್ಳಿ ಬೆಳೆಯನ್ನು ಯಾವಾಗ ಪ್ರಾರಂಭ ಮಾಡ್ಬೋದು ಅಂತೀರ? ನಮ್ಮ ರಾಜ್ಯದಲ್ಲಿ ತಗೊಂಡಾಗ ಈ ಮಳೆಗಾಲದ ಬೆಳೆಯಾಗಿ ಈ ಈರುಳ್ಳಿ ಬೆಳೆಯನ್ನು ನಾವು ಬಿತ್ತೋದಕ್ಕೆ ಅಥವಾ ನಾಟಿ ಮಾಡೋದಕ್ಕೆ ಜೂನ್ ಜುಲೈ ತಿಂಗಳುಗಳು ಅತಿ ಸೂಕ್ತ. ಇನ್ನು ಅದೇ ರೀತಿ ಈ ಚಳಿಗಾಲದ ಬೆಳೆ ಹಾಗೆ ನಾವೇನಾದರೂ ನೀರಾವರಿಯಲ್ಲಿ ನಾಟಿ ಮಾಡ್ತೀವಿ ಅಥವಾ ಬಿತ್ತನೆ ಮಾಡ್ತೀವಿ ಅಂತಂದಾಗ ಅಕ್ಟೋಬರ್ ನವೆಂಬರ್ ತಿಂಗಳುಗಳು ಅತಿ ಸೂಕ್ತ. ಆ ಒಂದು ಸಮಯದಲ್ಲಿ ನಾವು ನಾಟಿ ಮಾಡಿದ್ರೆ ಅಥವಾ ಬಿತ್ತನೆ ಮಾಡಿದ್ರೆ ಒಳ್ಳೆಯ ಒಂದು ಬೆಳೆಯನ್ನು ನಾವು ಪಡೆಯಬಹುದು. ಇನ್ನು ಈರುಳ್ಳಿ ಬೆಳೆಯಲ್ಲಿರುವಂಥ ಮುಖ್ಯವಾದ ತಳಿಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತಾರೆ ಜಗದೀಶ್ ಅವರೇ? ಇನ್ನು ಈರುಳ್ಳಿಯಲ್ಲಿ ತಗೊಂಡ್ರಗಿನ ಅನೇಕ ತಳಿಗಳಿವೆ. ಅವು ಏನು ಅಂತಂದಾಗಿನ ಬಣ್ಣ ಮತ್ತು ಗಾತ್ರದಲ್ಲಿ ವ್ಯತ್ಯಾಸ ಹೊಂದಿರ್ತವೆ. ನಮ್ಮ ರಾಜ್ಯದಲ್ಲಿ ಬೆಳೀತಾ ಇರುವಂಥ ಒಂದು ಪ್ರಮುಖ ತಳಿಗಳು ಅಂತಂದಾಗಿನ ಬಳ್ಳಾರಿ ರೆಡ್, ಪೂಸಾ ರೆಡ್, ಅರ್ಕಾನಿಕೇತನ, ಅರ್ಕಾ ಪ್ರಗತಿ, ಅರ್ಕಾ ಪೀತಾಂಬರ್, ಅರ್ಕ ಸ್ವಾದಿಷ್ಟ, ಅರ್ಕ ಕಲ್ಯಾಣ್, ಅರ್ಕ ಕೀರ್ತಿಮಾನ್, ಅರ್ಕ ಲಾಲಿಮಾ, ಅರ್ಕ ಬಿಂದು ಮತ್ತು ಬೆಂಗಳೂರು ರೆಡ್ ರೋಸ್ ಅಂತ ಹೇಳಿ. ಸರಿ, ಈ ಒಂದು ತಳಿಗಳನ್ನು ನಾವು ಮೂರು ಗುಂಪುಗಳಾಗಿ ವಿಂಗಡಿಸಬಹುದು. ಅವು ಅಂದ್ರೆ ಮಧ್ಯಮದಿಂದ ದೊಡ್ಡ ಗಾತ್ರದ ಗಡ್ಡೆಯೊಳಗಾಗುವಂಥ ಒಂದು ತಳಿಗಳು, ಈ ಸಂಕರಣ ಅಥವಾ ಹೈಬ್ರಿಡ್ ತಳಿಗಳು, ಮತ್ತು ಇನ್ನೊಂದಂತಂದ್ರೆ ಸಣ್ಣ ಗಡ್ಡೆಯುಳ್ಳಂಥ ತಳಿಗಳು. ಈ ಮೂರು ಗುಣಗಳುಳ್ಳುವಂಥ ಒಂದು ತಳಿಗಳು ಈಗಾಗಲೇ ನಾನು ಹೇಳಿದಂಗೆ ಈ ಒಂದು ತಳಿಗಳು. ಈಗ ಮಧ್ಯಮದಿಂದ ದೊಡ್ಡ ಗಾತ್ರದ ಗೆಡ್ಡೆಗಳನ್ನು ಹೊಂದಿರುವ ತಳಿಗಳು ಅಂತ ಹೇಳಿದ್ರೆ, ಹೌದು, ಆ ತಳಿಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ತಾರೆ. ಸರಿ, ಇವುಗಳಲ್ಲಿ ಮುಖ್ಯವಾದ ಈ ಬಳ್ಳಾರಿ ರೆಡ್. ಸರಿ, ಇದೇನಂತಂದ್ರೆ ಸಾಧಾರಣ ಗಾತ್ರ ಒಂದು ಗಡ್ಡೆಗಳು, ಹೆಚ್ಚು ಇಳುವರಿ ಕೊಡುವಂತ ಒಂದು ತಳಿ. ಸರಿ, ಇದು ಪುರಾತನ ತಳಿ ಕೂಡ. ಈ ಗಡ್ಡೆಗಳನ್ನು ಹೆಚ್ಚು ದಿನ ನಾವು ಕೆಡದಂಗೆ ಸೇರಿಸಿಡಬಹುದು ಇದರಿಂದ. ಸರಿ, ಅದೇ ರೀತಿ ಪೂಸಾ ರೆಡ್, ಈ ತಳಿ ಸಾಧಾರಣ ಗಾತ್ರದಿಂದ ಕೂಡಿದ ಕೆಂಪು ಗಡ್ಡೆಗಳನ್ನು ಇದು ಕೊಡುತ್ತೆ. ಗಡ್ಡೆಗಳ ಖಾರ ಕಡಿಮೆ. ಸರಿ, ಹಾಗಾಗಿ ಇದನ್ನೇನಂತಂದ್ರೆ ಈ ಸಲಾಡ್ ಅಂದ್ರೆ ನಾವೇನು ಹಸಿ ತಿನ್ನೋದಕ್ಕೆ ಕೂಡ ಇದನ್ನು ನಾವು ಯಥೇಚ್ಛವಾಗಿ ಬಳಸಬಹುದು. ಇನ್ನು ಅರ್ಕಾನಿಕ್ ಈತನೆ, ಇದು ದುಂಡಗಿನ ಗಡ್ಡೆಗಳನ್ನು ಕೊಡುವ ಈ ತಳಿ ಆಕರ್ಷಕ ನಸುಗಂಪು ಬಣ್ಣವನ್ನು ಹೊಂದಿರ್ತದೆ. ಎಕರೆಗೆ ಸುಮಾರು 14-15 ಟನ್ ಇಳುವರಿಯನ್ನು ನಾವು ಈ ತಳಿಯಿಂದ ಪಡೆಯಬಹುದು. ಇದು 145 ದಿನಕ್ಕೆ ಕೊಯ್ಲಿಗೆ ಸಿದ್ಧವಾಗುತ್ತೆ ಮತ್ತು ಚಳಿಗಾಲಕ್ಕೆ ಅತಿ ಸೂಕ್ತವಾದಂತಹ ಒಂದು ತಳಿ ಇದು. ಇನ್ನು ಅರ್ಕ ಪ್ರಗತಿ, ಈ ತಳಿ ಕೂಡ ಈ ದುಂಡನೆ ಮಧ್ಯಮ ಗಾತ್ರದ ಗಡ್ಡೆಗಳನ್ನು, ಅದು ಈ ಕೆಂಪು ಬಣ್ಣದ ಗಡ್ಡೆಗಳನ್ನು ಕೊಡುತ್ತೆ. ಇದು ಮಳೆಗಾಲ ಮತ್ತು ಚಳಿಗಾಲ ಎರಡರಲ್ಲೂ ಕೂಡ ನಾವು ಬೆಳೆಯಬಹುದು. 130 ದಿವಸಕ್ಕೆಲ್ಲ ಕಟಾವಿಗೆ ಬರುತ್ತೆ. ಎಕರೆಗೆ 12-14 ಟನ್ ಇಳುವರಿಯನ್ನು ನಾವು ಇದರಿಂದ ಪಡೆಯಬಹುದು. ಇನ್ನು ಅದೇ ರೀತಿ ಇನ್ನೊಂದು ತಳಿ ಅಂತಂದ್ರೆ ಅರ್ಕ ಕಲ್ಯಾಣ, ಇದು ಕೂಡ ಮಧ್ಯಮ ಗಾತ್ರದಿಂದ ದೊಡ್ಡ ಗಾತ್ರದ ಆಕರ್ಷಕ ಕೆಂಪು ಬಣ್ಣದ ಗಡ್ಡೆಗಳನ್ನು ಕೊಡುತ್ತೆ. ಇದರಿಂದ ಎಕರೆಗೆ ನಾವು 14-16 ಟನ್ ಇಳುವರಿಯನ್ನು ಪಡೆಯಬಹುದು. 140 ದಿನಕ್ಕೆ ಕೊಯ್ಲಿಗೆ ಸಿದ್ಧವಾಗುತ್ತೆ. ಇದು ಮುಂಗಾರಿಗೆ ಅತಿ ಸೂಕ್ತವಾದಂಥ ತಳಿ. ಮತ್ತು ಅದು ಅಲ್ದಿರ ಇದಕ್ಕೆ ಬರುವಂಥ ಒಂದು ರೋಗ, ಅದು ನೇರಳೆ ಎಲೆಮಚ್ಚೆ ರೋಗ, ಇದು ಏನಂತಂದ್ರೆ ನಿರೋಧಕ ಶಕ್ತಿಯನ್ನು ಕೂಡ ಈ ತಳಿ ಹೊಂದಿದೆ. ಇನ್ನು ಇದಲ್ದಿರ ಅರ್ಕ ಪೀತಾಂಬರ್ ಅಂತೇಳಿ, ಇದೇನಂತಂದ್ರೆ ಹಳದಿ ಬಣ್ಣದ ಗಡ್ಡೆಗಳನ್ನು ಕೊಡುತ್ತೆ. ಇದು ಕೂಡ ಈ ಮಳೆಗಾಲ ಮತ್ತು ಚಳಿಗಾಲ ಎರಡು ಋತುಗಳಲ್ಲಿ ಕೂಡ ನಾವು ಬೆಳೆಯಬಹುದು. ಇದರ ಇಳುವರಿ ಬಂದು 12-13 ಟನ್ ಕೊಡುತ್ತೆ ಎಕರೆಗೆ, ಮತ್ತು 140 ದಿನಕ್ಕೆ ಇದು ಕಟಾವಿಗೆ ಸಿದ್ಧ ಆಗುತ್ತೆ. ಇನ್ನೊಂದು ತಳಿ ಅಂತಂದ್ರೆ ಈ ದೊಡ್ಡ ಗಡ್ಡೆಗಳಲ್ಲಿ ಈ ಅರ್ಕ ಸ್ವಾದಿಷ್ಟ ಅಂತೇಳಿ, ಸ್ವಾದಿಷ್ಟ. ಸರಿ, ಇದೇನಂದ್ರೆ ಬಿಳಿ ಬಣ್ಣದ್ದು, ಬಿಳಿ ಬಣ್ಣ ಗಡ್ಡೆಗಳು. ಸರಿ, ಉದ್ದನೆಯ ಗೋಲಾಕೃತಿ ಗಡ್ಡೆಗಳನ್ನು. ಸರಿ, ಇವು ಏನಂತಂದ್ರೆ ಈ ಸಂಸ್ಕರಣೆ ಮಾಡೋದಕ್ಕೂ ಕೂಡ ಅತಿ ಸೂಕ್ತವಾದಂತ ಒಂದು ಗಡ್ಡೆಗಳಿವು. ಪ್ರತಿ ಎಕರೆಗೆ 7-8 ಟನ್ ಇಳುವರಿಯನ್ನ ಇದು ಕೊಡುತ್ತೆ, ಮತ್ತೆ 105 ದಿನಗಳಿಗೆ ಈ ಒಂದು ತಳಿ ಕಟಾವಿಗೆ ಬರುತ್ತೆ. ಇನ್ನು ಈರುಳ್ಳಿನಲ್ಲೂ ಕೂಡ ಈ ಸಂಕರಣ ತಳಿಗಳೇನಾದ್ರೂ ಇದಾವೆ? ಇದೆ ನೋಡಿ, ಆಕ್ಚುಲಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಸ್ಥೆ ಹೆಸರುಘಟ್ಟದವರೇ ಬಿಡುಗಡೆ ಮಾಡಿರುವಂತಹ ಒಂದು ಎರಡು ಸಂಕರಣ ಅಥವಾ ಹೈಬ್ರಿಡ್ ತಳಿಗಳಿದೆ. ಅವುಗಳಲ್ಲಿ ಒಂದು ಅಂತಂದ್ರೆ ಅರ್ಕ ಕೀರ್ತಿಮಾನ್ ಅಂತೇಳಿ, ಇದು ಕೂಡ ಈ ಮಧ್ಯಮ ಗಾತ್ರದ ಗಡ್ಡೆಗಳನ್ನೇ ಹೊಂದಿದ್ದು, ಗಡ್ಡೆಗಳು ಕೆಂಪು ಬಣ್ಣವನ್ನು ಹೊಂದಿವೆ. ಇದು ಕೂಡ ಈ ಮಳೆಗಾಲ ಮತ್ತು ಚಳಿಗಾಲ ಎರಡು ಋತುಗಳಲ್ಲಿ ಕೂಡ ನಾವು ಇದನ್ನು ಬೆಳೆಯಬಹುದು. ಸರಿ, ಎಕರೆಗೆ ಒಂದು 18 ಟನ್ನಷ್ಟು ಇಳುವರಿನ 130-140 ದಿನಗಳಿಗೆ ಕೊಡುತ್ತೆ. ಮತ್ತೆ ಇದು ಈ ಗಡ್ಡೆಗಳನ್ನ ನಾವು ತುಂಬಾ ದಿವಸ ಶೇಖರಿಸಿ ಇಟ್ಕೋಬಹುದು. ಇನ್ನೊಂದು ಈ ಸಂಕರಣ ತಳಿ ಅಂತಂದ್ರೆ ಅರ್ಕ ಲಾಲಿಮ, ಇದು ಮಧ್ಯಮ ಗಾತ್ರದ ಕೆಂಪು ಬಣ್ಣದ ಈ ಗುಂಡಗಿನ ಗಡ್ಡೆಗಳನ್ನೇ ಕೊಡುತ್ತೆ. ಇದು ಕೂಡ ಏನಂತಂದ್ರೆ ಜಾಸ್ತಿ ದಿವಸ ಗಡ್ಡೆಗಳನ್ನ ಶೇಖರಿಸಿಡಬಹುದು. ಮಳೆಗಾಲ ಮತ್ತು ಚಳಿಗಾಲ ಎರಡಕ್ಕೂ ಕೂಡ ಸೂಕ್ತ. ಮತ್ತೆ ಇದು ಎಕರೆಗೆ 20 ಟನ್ ಇಳುವರಿಯನ್ನ ಸುಮಾರು 130-140 ದಿನಗಳಲ್ಲಿ ಕೊಡುತ್ತೆ. ಇನ್ನ ಈ ಸಣ್ಣ ಗಡ್ಡೆಗಳನ್ನು ಹೊಂದಿರುವಂತ ತಳಿಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರಿ, ಸಣ್ಣ ಗಡ್ಡೆ ತಳಿಗಳು ಅಂತಂದ್ರೆ ನಮ್ಮಲ್ಲಿ ಎರಡು ಜನಪ್ರಿಯವಾದಂತಹ ಸಣ್ಣ ಗಡ್ಡೆ ತಳಿಗಳಿದೆ. ಒಂದು ಅಂತಂದ್ರೆ ಬೆಂಗಳೂರು ರೆಡ್ ರೋಸ್ ಅಂತೇಳಿ, ಇದನ್ನ ಬೆಂಗಳೂರು ಮತ್ತು ಸುತ್ತಮುತ್ತ ಜಿಲ್ಲೆಗಳಲ್ಲಿ ನಾವು ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ಇದು ಬೆಳೀತಾ ಇದೀವಿ, ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ಕೂಡ. ಸರಿ, ಇದೇನಂತಂದ್ರೆ ರಫ್ತಿಗೆ ಸೂಕ್ತವಾದಂತ ತಳಿ ಯಾವುದು? ಬೆಂಗಳೂರು ರೆಡ್ ರೋಸ್. ಸರಿ, ಅದ್ರ ಜೊತೆಗೆ ಅರ್ಕ ಬಿಂದು, ಇದು ಕೂಡ ಏನಂತಂದ್ರೆ ಸಣ್ಣ ಗಡ್ಡೆಗಳನ್ನ ಕೊಡುವಂತಹದ್ದು. ಈ ಗಡ್ಡೆಗಳು ಗಾಢ ಕೆಂಪು ಬಣ್ಣದಿಂದ ಕೂಡಿರ್ತವೆ. ಇದು ಕೂಡ ಈ ಮಳೆಗಾಲ ಚಳಿಗಾಲಕ್ಕೆ ಸೂಕ್ತವಾದಂತಹ ತಳಿ. ಎಕರೆಗೆ 8-10 ಟನ್ ಇಳುವರಿಯನ್ನ ಇದು ಕೊಡುತ್ತೆ. ಸರಿ, 100 ದಿನಗಳಿಗೆ ಇದು ಕಟಾವಿಗೆ ಸಿದ್ಧ ಆಗ್ತದೆ. ಮತ್ತೆ ಈ ಗಡ್ಡೆಗಳು ಇದನ್ನೇನಂತಂದ್ರೆ ರಫ್ತಿಗೆ ಯೋಗ್ಯವಾದಂತ ತಳಿ ಇದು ಕೂಡ ಅರ್ಕ ಬಿಂದು ಮತ್ತೆ ಈ ಬೆಂಗಳೂರು ರೆಡ್ ರೋಸ್ ಏನಿದೆಯಲ್ಲ, ಈ ಎರಡು ತಳಿಗಳು ಕೂಡ ರಫ್ತಿಗೆ ಸೂಕ್ತವಾದಂತ ಒಂದು ತಳಿಗಳು. ಇನ್ನು ನಾವು ಬೇಸಾಯ ಮಾಡ್ಕೋಬೇಕು ಅಂದ್ರೆ ಒಂದ್ ಎಕರೆಗೆ ಈ ಬಿತ್ತನೆ ಬೀಜ ಮತ್ತೆ ಈ ಕೊಟ್ಟಿಗೆ ಗೊಬ್ಬರ, ರಸಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಾ? ಸರಿ, ನಾವು ಈ ಬೇಸಾಯ ಮಾಡಬೇಕು ಅಂತಂದ್ರೆ ಈರುಳ್ಳಿ ಬೆಳೆಯನ್ನು ನಾವು ಮೂರು ವಿಧಾನಗಳಲ್ಲಿ ಬಿತ್ತನೆ ಮಾಡಬಹುದು. ಸರಿ, ಹಾಗಾಗಿ ಈ ಬಿತ್ತನೆ ಬೀಜದ ಪ್ರಮಾಣವು ಕೂಡ ನಾವು ಯಾವ ರೀತಿ ಯಾವ ವಿಧಾನ ಮಾಡ್ತೀವೋ ಅದ್ರ ಮೇಲೆ ವ್ಯತ್ಯಾಸ ಆಗುತ್ತೆ. ಒಂದು ಅಂತಂದ್ರೆ ಸಸಿಗಳನ್ನು ನಾಟಿ ಮಾಡೋದು ಈ ವಿಧಾನದಲ್ಲಿ ಏನು ಅಂತಂದ್ರೆ ಎಕರೆಗೆ ನಮಗೆ 2-2.5 kg ಬೀಜ ಬೇಕಾಗುತ್ತೆ. ಇನ್ನು ಕೂರಿಗೆ ಬಿತ್ತನೆ ಅಥವಾ ಬೀಜನ ಎರಚುವುದು ಅಥವಾ ಬಿತ್ತರಿಸುವುದು ಅಂತ ಕೂಡ ಕರೀತೀವಿ ಸರ್. ಅದರಲ್ಲಿ ಎಕರೆಗೆ 8-10 kg ಬಿತ್ತನೆ ಬೀಜ ಬೇಕಾಗುತ್ತೆ ಪ್ರತಿ ಎಕರೆಗೆ. ಇನ್ನು ಅದಲ್ದಿರ ಈ ಗಡ್ಡೆಗಳನ್ನು ನಾಟಿ ಮಾಡೋದು ಸರ್. ಈ ಗಡ್ಡೆ ನಾಟಿ ಮಾಡಬೇಕು ಅಂತಂದ್ರೆ ಎಕರೆಗೆ ನಮಗೆ 300-310 kg ಗಡ್ಡೆಗಳನ್ನು ಬೇಕಾಗ್ತದೆ ಸರ್. ಇಂದು ಅಲ್ಲದೆ ಇನ್ನು ಗೊಬ್ಬರಗಳಿಗೆ ಬಂದ್ರೆ ಈ ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರ 1 ಎಕರೆಗೆ 12 ಟನ್ ಬೇಕಾಗುತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳು ಅಂತಂದ್ರೆ 50 kg ಸಾರಜನಕ, 20 kg ರಂಜಕ ಮತ್ತು 50 kg ಪೊಟ್ಯಾಶ್ 1 ಎಕರೆಗೆ ಬೇಕಾಗಿದ್ದು, ಈ ಒಂದು ಗೊಬ್ಬರಗಳನ್ನು ಕೊಡುವಂತ ಒಂದು ರಾಸಾಯನಿಕ ಗೊಬ್ಬರಗಳನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಇನ್ನು ಈ ಭೂಮಿಯನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕಾಗುತ್ತೆ ಸರ್? ಈ ಭೂಮಿ ಅಂತಂದಾಗ ಇತರೆ ತರಕಾರಿ ಬೆಳೆಗಳಂಗೆ ನಾವು ಇದನ್ನೇನಂತ ಬಿತ್ತನೆ ಅಥವಾ ನಾಟಿ ಮಾಡುವ ಮುಂಚೆ ಭೂಮಿಯನ್ನು 2-3 ಸಾರಿ ಉಳುಮೆ ಮಾಡಿ ಅದರಲ್ಲಿ ಕಸ ಕಡ್ಡಿ ಹಾಗೂ ಕಳೆಗಳನ್ನು ಇಲ್ಲದಂತೆ ನಾವು ನೋಡ್ಕೋಬೇಕು. ಮತ್ತೆ ಜಮೀನನ್ನು ಮಟ್ಟ ಮಾಡಿಬಿಟ್ಟು ನಾವು ಭೂಮಿಯನ್ನು ಸಿದ್ಧಪಡಿಸ್ಕೊಳ್ಬೇಕು. ಇನ್ನು ಮುಖ್ಯವಾಗಿ ಈಗ ಈ ಬಿತ್ತನೆ ವಿಧಾನಕ್ಕೆ ಬಂದರೆ ನಾವು ಈ ಸಸಿ ಮಾಡುವಂಥ ವಿಧಾನವನ್ನು ನಾವು ಅನುಸರಿಸಿ ಹೇಗೆ ಮಾಡ್ಕೋಬೋದು ಅಂತೀರಿ? ಸರಿ, ನಾನು ಈಗ ಆಗ್ಲೇ ಹೇಳಿದಾಗೆ 3 ವಿಧಾನದಲ್ಲಿ ಮೊದಲನೇ ವಿಧಾನ ಅಂತಂದಾಗಿನ ಈ ಸಸಿ ನಾಟಿ ಮಾಡುವ ವಿಧಾನ. ಈ ಸಸಿ ನಾಟಿ ಮಾಡುವ ವಿಧಾನದಲ್ಲಿ ನಾವೇನಂತ 1 ಎಕರೆಗೆ ಬೇಕಾಗುವಂತ ಒಂದು ಸಸಿಗಳನ್ನು ಬೆಳೆಸ್ಕೊಳ್ಳು. ನಾವು 25 ಅಡಿ ಉದ್ದ, 4 ಅಡಿ ಅಗಲ ಮತ್ತು 4 ಅಂಗಲ ಎತ್ತರದ ಈ 10 ಏರು ಸಸಿ ಮಡಿಗಳನ್ನು ನಾವು ತಯಾರು ಮಾಡ್ಕೋಬೇಕು ಎಕರೆಗೆ ಬೇಕಾಗುವ ಸಸಿಗಳನ್ನು ಪೂರೈಸೋದಕ್ಕೆ. ಪ್ರತಿ ಮಡಿಗೆ 3-4 ಬುಟ್ಟಿಯಷ್ಟು ಅಂದ್ರೆ ಅಥವಾ ಮಕ್ಕರಿಯಷ್ಟು ಚೆನ್ನಾಗಿ ಕೊಡ್ತಾ ಈ ಕೊಟ್ಟಿಗೆ ಗೊಬ್ಬರನ ಸೇರಿಸಬೇಕು. ಅದರ ಜೊತೆಗೆ 1/4 kg ಈ 15-15 ಸಂಯುಕ್ತ ರಾಸಾಯನಿಕ ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸಬೇಕು ಸರ್. ಇದಾದ ನಂತರ ಬೀಜವನ್ನು 3 ಅಂಗಲ ಅಂತರದ ಸಾಲುಗಳಲ್ಲಿ ತೆಳುವಾಗಿ ಬಿತ್ತಬೇಕು. ಬಿತ್ತನೆ ಮಾಡಿದ ತಕ್ಷಣ ಮಡಿಗಳಿಗೆ ನಾವು ನೀರು ಹಾಕಬೇಕು ಸರ್. ನೀರು ಹಾಕಿದ ಮೇಲೆ ಈ ಒಣಹುಲ್ಲು ಅಥವಾ ಈ ಎಲೆಗಳನ್ನು ಹೊದಿಕೆ ನಾವು ಮಾಡಬೇಕಾಗುತ್ತೆ ಸರಿ. ಈ ಒಂದು ಈರುಳ್ಳಿ ಬೀಜಗಳು 6-8 ದಿವಸಕ್ಕೆ ಮೊಳಕೆ ಬರ್ತವೆ ಸರಿ. ಮೊಳಕೆ ಬರೋದಕ್ಕೆ ಮುಂಚಿತವಾಗಿನೇ ನಾವು ಏನು ಅಂತಂದಾಗ ಸರಿ ಈ ಹೊದಿಕೆಯನ್ನು ನಾವು ತೆಗಿಬೇಕು ಸರಿ. ಅದೇ ರೀತಿ ಈ ಮಡಿಗಳಲ್ಲಿ ಕಳೆಗಳು ಬರದಾಗೆ ನೋಡ್ಕೋಬೇಕು ಸರಿ. ಈ ರೀತಿ ಮಾಡಿದಾಗ ಸಸಿಗಳು 6 ವಾರಗಳಿಗೆ ನಾಟಿ ಮಾಡೋದಕ್ಕೆ ಸಿದ್ಧ ಆಗ್ತವೆ. ಇನ್ನು ಸಸಿಗಳನ್ನು ನಾವು ತಯಾರು ಮಾಡಿಕೊಂಡ್ಮೇಲೆ ಅದನ್ನು ಯಾವ ರೀತಿ ನಾಟಿ ಮಾಡಬೇಕಾಗತ್ತೆ ಸರಿ? ನಾನು ಆಗ್ಲೇ ಹೇಳಿದಾಗೆ ಈ ಭೂಮಿ ಉಳುಮೆ ಮಾಡಿ ಅದು ಸಿದ್ಧ ಇಟ್ಕೊಂಡ ನಂತರ ಅಂತ ಒಂದು ಭೂಮಿಯಲ್ಲಿ ನಾವು 2 ಮೀಟರ್ ಉದ್ದ ಮತ್ತು 1.5 ಮೀಟರ್ ಅಗಲದ ಮಡಿಗಳನ್ನು ನಾವು ತಯಾರಿಸ್ಕೋಬೇಕು ಸರಿ. ಆ ಮಡಿಗಳಿಗೆ ನಾವೇನ್ ಮಾಡಬೇಕು ಅಂತಂದ್ರೆ ಈ ಪೂರ್ತಿ ಪ್ರಮಾಣದ ಈ ಕೊಟ್ಟಿಗೆ ಗೊಬ್ಬರ ಮತ್ತು 50% ಸಾರಜನಕ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಒದಗಿಸುವಂತ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಮಡಿಗಳಿಗೆ ಸೇರಿಸಬೇಕು. ನಂತರ ಮಡಿಗಳಿಗೆ ನೀರನ್ನು ಹಾಯಿಸಿ 15 cm ಅಂತರದ ಸಾಲುಗಳಲ್ಲಿ 10 cm ಒಂದರಂತೆ ಹೆಚ್ಚು ಆಳಕ್ಕೆ ಅದು ಇಳಿಯದಂತೆ ನಾವು ಸಸಿಗಳನ್ನು ನಾಟಿ ಮಾಡಬೇಕು ಸರಿ. ನಾಟಿ ಮಾಡಿದ ಮೇಲೂ ಕೂಡ ತಕ್ಷಣ ತೆಳುವಾಗಿ ನೀರನ್ನು ಹಾಯಿಸಬೇಕು ಸರಿ. 6 ವಾರಗಳ ನಂತರ ಈ ಉಳಿದ 50% ಸಾರಜನಕವನ್ನು ನಾವು ಮೇಲು ಗೊಬ್ಬರವಾಗಿ ಕೊಡಬೇಕು. ಇನ್ನು ಈ ಕೂರಿಗೆ ಬಿತ್ತನೆ ಅಥವಾ ಈ ಎರಚುವಂಥ ವಿಧಾನದಲ್ಲಿ ಹೌದು ಹೇಗೆ ಮಾಡ್ಕೋಬೇಕಾಗುತ್ತೆ ಸರಿ? ಇದು ಈ ಕೂರಿಗೆ ಬಿತ್ತನೆ ತಗೊಂಡಾಗಿನ ಇದನ್ನು ಮಳೆಯಾಶ್ರಿತ ಬೆಳೆಗೆ ಇದನ್ನು ಅನುಸರಿಸ್ತಾರೆ ಸರಿ. ಭೂಮಿ ಸಿದ್ಧವಾದ ನಂತರ ಈ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಹಾಗೂ ಈ ರಾಸಾಯನಿಕ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಸೇರಿಸಬೇಕು ಸರಿ. ಬೀಜವನ್ನು 30 cm ಅಂತರದ ಸಾಲುಗಳಲ್ಲಿ ಕೂರಿಗೆಯಿಂದ ನಾವು ಬಿತ್ತನೆ ಮಾಡಬೇಕು ಸರಿ. ಇದೇನಿದ್ರು ಮಳೆ ಆಶ್ರಿತ ಬೆಳೆಗೆ ಸರಿ. ಇನ್ನು ಎರಚುವುದು ಅಥವಾ ಬಿತ್ತರಿಸುವುದು ಅಂತ ಏನು ಇನ್ನೊಂದು ವಿಧಾನ ಹೇಳ್ತೀವಿ. ಇದು ಈ ರಫ್ತು ಮಾಡುವಂತಹ ಈ ಸಣ್ಣ ಗಡ್ಡೆಗಳ ತಳಿಗಳನ್ನು ನೀರಾವರಿಯಲ್ಲಿ ಕೂಡ ಈ ವಿಧಾನದಿಂದ ಬಿತ್ತನೆ ಮಾಡಲು ನಾವು ಉಪಯೋಗಿಸಬಹುದು ಸರಿ. ಭೂಮಿ ಸಿದ್ಧವಾದ ನಂತರ 1.2 ಮೀಟರ್ ಅಂದ್ರೆ 4 ಅಡಿ ಉದ್ದ ಮತ್ತು 4 ಅಡಿ ಅಗಲದ ಈ ಮಡಿಗಳನ್ನು ನಾವು ಸಿದ್ಧಪಡಿಸ್ಕೋಬೇಕು. ಈ ಮಡಿಗಳಿಗೆ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು 50% ಸಾರಜನಕ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಸೇರಿಸಿ ಬೀಜವನ್ನು ತೆಳುವಾಗಿ ಕೈಯಿಂದ ಎರಚಬೇಕು ಅಥವಾ ಬಿತ್ತರಿಸಬೇಕು. ನಂತರ ಬೀಜಗಳನ್ನು ಮಣ್ಣಿಗೆ ಸೇರಿಸಿ ತೆಳುವಾಗಿ ನೀರನ್ನು ಹಾಯಿಸಬೇಕು. ಬಿತ್ತಿದ 4 ವಾರಗಳ ನಂತರ 2-3 ಅಂಗಳಕ್ಕೆ ಒಂದು ಸಸಿಯನ್ನು ಉಳಿಸಿ ಉಳಿದವುಗಳನ್ನು ನಾವು ಕಿತ್ತು ಹಾಕಬೇಕು ಸರಿ. ಬೇರೆ ಸಸಿ ಪದ್ಧತಿಯಲ್ಲಿ ಯಾವ ರೀತಿ ಸಸಿ ನಾಟಿ ಪದ್ಧತಿಯಲ್ಲಿ ಹೇಳಿದೆ ಇಲ್ಲಿ ಕೂಡ ಬಿತ್ತಿದ 6 ವಾರಗಳ ನಂತರ ಈ ಉಳಿದ 50% ಸಾರಜನಕವನ್ನು ಒದಗಿಸುವಂತಹ ಒಂದು ರಸಗೊಬ್ಬರವನ್ನು ನಾವು ಮೇಲು ಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಇನ್ನು ಈ ಗಡ್ಡೆಗಳನ್ನು ಕೂಡ ನಾವು ನಾಟಿ ಮಾಡ್ಕೋಬಹುದು ಅಂತ ತಾವು ತಿಳಿಸಿದ್ರೆ ಹೌದು, ಇದರಲ್ಲಿ ಹೇಗೆ ಮಾಡ್ಕೋಬೇಕಾಗುತ್ತೆ? ಸರಿ, ಈ ವಿಧಾನವನ್ನು ನಾವು ಏನಿದ್ರು ಕೂಡ ಗೊಂಚಲು ಈರುಳ್ಳಿ ಬರುತ್ತಲ್ಲ ಆ ತಳಿಗೆ ಬೆಳೆಯುದು, ಆ ತಳಿಯನ್ನು ಬೆಳೆಯೋದಕ್ಕೋಸ್ಕರ ಅಥವಾ ಈ ಉಳಿದ ತಳಿಗಳು ಅಂತಂದ್ರೆ ಈ ಬೀಜೋತ್ಪಾದನೆ ಬೆಳೆ ಬೆಳೆಸೋದಕ್ಕೋಸ್ಕರ ಮಾತ್ರ ಗಡ್ಡೆಗಳನ್ನು ನಾಟಿ ಮಾಡ್ತೀವಿ. ಸರಿ, ಇದನ್ನು ಯಾವ ರೀತಿ ಮಾಡಬೇಕು ಅಂತಂದ್ರೆ ಮೊದಲು ಭೂಮಿಯನ್ನು ಸಿದ್ಧಪಡಿಸಿ ನಂತರ ಈ ಶಿಫಾರಸು ಮಾಡಲಾದ ಪೂರ್ತಿ ಕೊಟ್ಟಿಗೆ ಗೊಬ್ಬರ ನಾವು ಮಣ್ಣಿಗೆ ಸೇರಿಸಬೇಕು. ಸರಿ, ಇದಾದ ನಂತರ 15 ಸೆಂಟಿಮೀಟರ್ ಹಂತರದಲ್ಲಿ ನಾವು ಸಾಲುಗಳನ್ನು ಮಾಡಬೇಕು. ಸರಿ, ಆ ಸಾಲುಗಳಿಗೆ ಏನಂತಂದ್ರೆ 50% ಪ್ರಮಾಣದ ಸಾರಜನಕ, ಪೂರ್ತಿ ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರವನ್ನು ಸೇರಿಸಿ ಪ್ರತಿ 10 ಸೆಂಟಿಮೀಟರ್ಗೆ ಒಂದರಂತೆ ನಾವು ಗಡ್ಡೆ ನಾಟಿ ಮಾಡಬೇಕು. ಗಡ್ಡೆ ನಾಟಿ ಮಾಡಿದ ಮೇಲೆ ನೀರು ಹಾಯಿಸಬೇಕು. ಇಲ್ಲಿ ಕೂಡ 6 ವಾರಗಳ ನಂತರ ಉಳಿದ 50% ಸಾರಜನಕವನ್ನು ನಾವು ಮೇಲು ಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಅಂದ್ರೆ ಮುಖ್ಯವಾಗಿ ಈಗ ಈ 3 ವಿಧಾನಗಳನ್ನು ನಾವು ಅನುಸರಿಸಬಹುದು. ಹೌದು, ಅದರಲ್ಲಿ ಯಾವ ವಿಧಾನ ಒಳ್ಳೇದು ಅಂತೀರ? ಸರಿ, ಇದು ಏನಂತಂದ್ರೆ ನಾವು ಬೆಳೆಯುವ ಯಾವ ಇದಕ್ಕೆ ನಾವು ಬೆಳಿತೀವಿ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ಆ ರೀತಿ ತಗೊಂಡಾಗ ಈ 3 ವಿಧಾನಗಳಲ್ಲಿ ಈ ಸಸಿ ನಾಟಿ ಮಾಡುವ ವಿಧಾನ ಇದು ತುಂಬಾ ಒಳ್ಳೆಯದು. ಯಾಕೆಂತಂದ್ರೆ ಇದರಿಂದ ಎಕರೆವಾರು ಬೇಕಾಗುವಂತ ಒಂದು ಬೀಜದ ಪ್ರಮಾಣ ಕಡಿಮೆ, ಅದೇ ರೀತಿ ಕಾಪಾಡ್ಕೋಬಹುದು. ಸರಿ, ಅದ್ರ ಜೊತೆಗೆ ಈ ಅಂತರ ಬೇಸಾಯ ಕೂಡ ನಾವು ಅಳವಡಿಸಬಹುದು ಮತ್ತೆ ಹೆಚ್ಚು ಇಳುವರಿಯನ್ನು ಕೂಡ ನಾವು ಈ ಒಂದು ವಿಧಾನದಿಂದ ಪಡೆಯಬಹುದು. ಇನ್ನು ಈರುಳ್ಳಿ ಬೆಳೆಯನ್ನು ನಾವು ನೀರಾವರಿ ಆಶ್ರಯದಲ್ಲಿ ಬೆಳೆದಾಗ ಎಷ್ಟು ದಿನಕ್ಕೊಂದಾವರ್ತಿ ಅಂತ ನೀರು ಕೊಡ್ತಾ ಇರಬೇಕಾಗುತ್ತೆ? ಸರಿ, ಇದು ನಾವು ಕೊಡುವಂತ ಒಂದು ನೀರು ಹವಾಮಾನ ಮತ್ತು ಮಣ್ಣಿನ ಮೇಲೆ ಅವಲಂಬಿಸಿರುತ್ತೆ. ಸರಿ, ಪ್ರತಿ 4-6 ದಿವಸಗಳಿಗೊಮ್ಮೆ ನಾವು ನೀರು ಹಾಯಿಸಬೇಕಾಗುತ್ತೆ. ಮತ್ತೆ ಇದೇ ರೀತಿ ನೀರು ಹಾಯಿಸ್ತಾ ಈ ಬೆಳೆ ಕೊಯ್ಲಿಗೆ 15 ದಿವಸ ಮುಂಚಿತವಾಗಿ ನಾವು ನೀರು ಕೊಡುವುದನ್ನು ನಾವು ನಿಲ್ಲಿಸಬೇಕಾಗುತ್ತೆ. ಇನ್ನ ಈ ಈರುಳ್ಳಿ ಬೆಳೆ ಕಳೆಗಳಿಗೆ ತುತ್ತಾಗುತ್ತೆ ಅಂತ ಕೇಳಿದೀವಿ. ಹೌದು, ಈ ಈರುಳ್ಳಿ ಬೆಳೆಯಲ್ಲಿ ಕಳೆಗಳ ನಿರ್ವಹಣೆ ಹೇಗೆ ಅಂತೀರ? ಸರಿ, ಇದು ನಾನು ಆಗಲೇ ಹೇಳಿದಾಗೆ ಕಡಿಮೆ ಹಂತರದಲ್ಲಿ ಬಿತ್ತುವ ಅಥವಾ ನಾಟಿ ಮಾಡುವಂತ ಬೆಳೆ ಆಗಿರೋದ್ರಿಂದ ಈ ಬೆಳೆಗಳಿಗೆ ಕಳೆಗಳ ಬಾಧೆ ಜಾಸ್ತಿ. ಈರುಳ್ಳಿ ಮೇಲ್ಪದರದ ಬೇರಿನ ಬೆಳೆ ಆಗಿರೋದ್ರಿಂದ ಕಳೆಗಳನ್ನು ನಾವು ಹತೋಟಿ ಮಾಡದೆ ಹೋದ್ರೆಗಿನ ಅದರಿಂದ ನಾವು ನಷ್ಟ ಜಾಸ್ತಿ. ಬೆಳೆ ಅವಧಿಯಲ್ಲಿ ಕನಿಷ್ಠ 2 ಬಾರಿ ಆದರೂ ನಾವು ಕಳೆ ತೆಗಿಬೇಕು. ಸರಿ, ಇಳಿದಿದ್ದಲ್ಲಿ ಬೆಳೆಯ ಬೆಳವಣಿಗೆ ಕುಂಠಿತ ಆಗುತ್ತೆ ಮತ್ತೆ ಇಳುವರಿ ಕೂಡ ಗಣನೀಯವಾಗಿ ಕಡಿಮೆ ಆಗುತ್ತೆ. ಸರಿ, 2 ಬಾರಿ ಕೈಯಿಂದ ನಾವು ಕಳೆಯನ್ನು ತೆಗಿಬೇಕಾಗುತ್ತೆ. ಕಳೆ ಹತೋಟಿಗಾಗಿ ನಾವು ಕಳೆ ನಾಶಕಗಳನ್ನು ಕೂಡ ನಾವು ಸಿಂಪರಣೆ ಮಾಡಬಹುದು. ಈಗ ಹೇಗೆ ಅಂತಂದ್ರೆ ಸಸಿ ನಾಟಿ ಮಾಡಿದ ದಿನ ಅಥವಾ ಮಾನ್ಯ ದಿವಸ ಅಥವಾ ಬಿತ್ತುವಂತ ಒಂದು ವಿಧಾನದಲ್ಲಿ ಬಿತ್ತಿದ ದಿವಸ ಎಕರೆಗೆ 800 ಮಿಲಿಲೀಟರ್ ಈ ಮೆಟಲೋಕ್ಲೋರ್ ಅಥವಾ 200 ಮಿಲಿಲೀಟರ್ ಆಕ್ಸಿಫ್ಲೋರೋಫೆಸ್ ಅನ್ನು 300 ಲೀಟರ್ ನೀರಿನಲ್ಲಿ ನಾವು ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಈ ಕಳೆನಾಶಕಗಳು ಬೀಜದಿಂದ ಪ್ರಸಾರವಾಗುವ ಕಳೆಗಳನ್ನು ಮಾತ್ರ ಹತೋಟಿ ಮಾಡ್ತವೆ. ಸರಿ, ಅದೇ ಎಲ್ಲಿ ತನಕ ಅಂದ್ರೆ ಬಿತ್ತನೆ ಮಾಡಿದೆ ಅಥವಾ ನಾಟಿ ಮಾಡಿದೆ 40 ದಿವಸಗಳ ತನಕ, ನಂತರ 45 ಅಥವಾ 50 ದಿವಸ ಅಥವಾ 70-75 ದಿನಗಳಲ್ಲಿ ಮತ್ತೊಮ್ಮೆ ನಾವು ಕೈಯಿಂದ ಕಳೆ ತೆಗಿಬೇಕಾಗುತ್ತೆ. ಇನ್ನು ಸಸ್ಯ ಸಂರಕ್ಷಣೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೌದು, ಈರುಳ್ಳಿ ಬೆಳೆಗೆ ಬರುವಂತ ಮುಖ್ಯವಾದ ಕೀಟಗಳು ಯಾವ್ಯಾವ ಅಂತೀರ? ಸರಿ, ಇದಕ್ಕೆ ಬಾಧಿಸುವಂತ ಒಂದು ಮುಖ್ಯವಾದ ಕೀಟಗಳು ಅಂತಂದ್ರೆ ಥ್ರಿಪ್ಸ್, ನುಸಿ ಮತ್ತು ಎಲೆ ಕತ್ತರಿಸುವಂತ ಒಂದು ಹುಳ. ಮತ್ತು ರೋಗಗಳಲ್ಲಿ ಮುಖ್ಯವಾದವಂತಂದ್ರೆ ಕಾಡಿಗೆ ರೋಗ, ಈ ನೇರಳೆ ಎಲೆಮಚ್ಚೆ ರೋಗ, ಬುಡ ಕೊಳೆ ರೋಗ ಮತ್ತು ಬಿಳಿ ಕೊಳೆ ರೋಗ ಅಂತ. ಇನ್ನು ಈ ಕೀಟಗಳ ಹತೋಟಿ ಹೇಗೆ ಅಂತ? ಸರಿ, ಈ ಕೀಟಗಳನ್ನ ನಾವು ಯಾವ ರೀತಿ ಹತೋಟಿ ಮಾಡಬೇಕು ಅಂತಂದ್ರೆ ಥ್ರಿಪ್ಸ್ ಮತ್ತು ನುಸಿ ಹತೋಟಿಗಾಗಿ 1 ಮಿಲಿಲೀಟರ್ ಈ ಲ್ಯಾಮ್ಡಾ ಸೈಲೋಥ್ರಿನ್ ಅಥವಾ 1.7 ಮಿಲಿಲೀಟರ್ ಡಯೋಮಿಥೇಟ್ ಅಥವಾ 2 ಮಿಲಿಲೀಟರ್ ಆಕ್ಸಿ ನೆಮೆಟಾನ್ ಮಿಥೈಲ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಮತ್ತೆ ಈ ಎಲೆ ಕತ್ತರಿಸುವ ಹುಳ ಹೇಳಿದೆ, ಇದರ ಹತೋಟಿಗಾಗಿ ಅಂದ್ರೆ ಇದು ಬಾಧೆ ಕಂಡು ಬಂದಾಗ 2 ಮಿಲಿಲೀಟರ್ ಮಾನೋಕ್ರೋಟೋಫಾಸ್ ಅಥವಾ 2 ಮಿಲಿಲೀಟರ್ ಈ ಮೆಲಾಥಿಯನ್ನು 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಿಸುವುದರಿಂದ ಈ ಕೀಟಗಳನ್ನು ನಾವು ಹತೋಟಿ ಮಾಡಬಹುದು. ಇನ್ನು ರೋಗಗಳ ಹಾವಳಿಯನ್ನು ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತ? ಸರಿ, ಈ ಬೆಳೆಯನ್ನು ಬಾಧಿಸುವ ರೋಗಗಳು ನಾನು ಆಗ್ಲೇ ಹೇಳಿದೆ, ಇವುಗಳ ಹತೋಟಿಗಾಗಿ ಮೊದಲು ನಾವೇನ್ ಮಾಡಬೇಕು ಅಂತಂದ್ರೆ ಬಿತ್ತನೆ ಬೀಜವನ್ನ ಈ 2 ಗ್ರಾಂ ಪಾದರಸ ಸಂಯುಕ್ತ ವಸ್ತು ಆದಂತ ಥೈರಾಮ್ ಅಥವಾ ಈ ಕ್ಯಾಪ್ಟನ್ 2.5 ಗ್ರಾಂ ಅನ್ನ ಪ್ರತಿ ಕಿಲೋಗ್ರಾಂ ಅಥವಾ ಕೆಜಿ ಬೀಜಕ್ಕೆ ನಾವು ಉಪಚರಿಸಿ ಬಿತ್ತನೆ ಮಾಡಬೇಕು. ಇನ್ನು ನಂತರ ಕೂಡ ಈ ರೋಗಗಳ ಬಾಧೆ ಏನಾದರೂ ಮತ್ತೆ ಕಂಡು ಬಂತು ಅಂತಂದ್ರೆ ತಾಮ್ರದ ಆಕ್ಸಿಕ್ಲೋರೈಡ್ 2.5 ಗ್ರಾಂ ಅಥವಾ ಈ ಮ್ಯಾಂಕೋಜಬ್ 2 ಗ್ರಾಂ ಅಥವಾ ಈ ಡೆಫಿನ್ ಕೋನೋಸೋಲ್ 1 ಮಿಲಿಲೀಟರ್ ಅನ್ನ 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ರೋಗಗಳನ್ನು ನಾವು ಹತೋಟಿ ಮಾಡಬಹುದು. ಇನ್ನು ಈರುಳ್ಳಿ ಬೆಳೆಯಲ್ಲಿ ನಾವು ಈ ಕೊಯ್ಲಿನ ಹಂತವನ್ನು ಹೇಗೆ ನಿರ್ಧರಿಸಬಹುದು ಅಂತೀರ? ಸರಿ, ನಾವು ಈರುಳ್ಳಿಯನ್ನು ಉಪಯೋಗಿಸಿದ್ರೆ ಅನುಗುಣವಾಗಿ ಎರಡು ಹಂತದಲ್ಲಿ ಕೊಯ್ಲನ್ನ ಮಾಡಬಹುದು. ಒಂದು ಅಂತಂದ್ರೆ ಈ ಹಸಿರು ಎಲೆ ಈರುಳ್ಳಿ, ಇದ್ರ ಸಲುವಾಗಿ ಏನಂತ ಬೆಳೆ ಬಿತ್ತಿದೆ 45-9 ದಿವಸಗಳಿಗೆ ನಾವು ಗಿಡಗಳನ್ನ ಕಿತ್ತು ಅವನ್ನ ಪಲ್ಯ ಅಥವಾ ಸಾಂಬಾರ್ಗಾಗಿ ಬಳಸ್ಕೋಬಹುದು. ಸರಿ, ಇನ್ನೊಂದು ವಿಧಾನ ಅಂತಂದಾಗ ಈ ಗಡ್ಡೆ ಸಲುವಾಗಿ ಕೊಯ್ಲು ಮಾಡುವಂಥದ್ದು. ಇಲ್ಲಿ ಏನಂತಂದಾಗ ಈ ಬೆಳೀತಾ ಇರುವಂತ ಒಂದು ಬೆಳೆ ತನ್ನ ಅವಧಿ ಮುಗಿದ ತಕ್ಷಣ ಹಸಿರು ಎಲೆಗಳು ಏನಾಗ್ತವೆ ಅಂತಂದಾಗ ಈ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಹಳದಿ ಬಣ್ಣಕ್ಕೆ ತಿರುಗಿ ಭೂಮಿಗೆ ಬಗ್ಗಿದಾಗ ನಾವೇನಂತಂದಾಗ ಗಡ್ಡೆಗಳನ್ನು ಸರಿ ಕೊಯ್ಲಿಗೆ ಸಿದ್ಧ ಆಗಿದೆ ಅಂತ ಹೇಳಿ ನಾವು ಕಟಾವು ಮಾಡಬೇಕಾಗುತ್ತೆ. ಇನ್ನು ಕೊಯ್ಲನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ ಸರಿ, ಇದು ಈರುಳ್ಳಿ ಗಡ್ಡೆ ಬೆಳೆ ತಮಗೆ ಗೊತ್ತಿರುವಾಗ ಹೌದು. ಸರಿ, ಬೆಳೆ ಅಗೀಲು ಸಿದ್ಧವಾದ ಕೂಡಲೇ ನಾವೇನಂತ ಆಗಲೇ ಹೇಳಿದೆ 15 ದಿವಸ ಮುಂಚಿತವಾಗಿ ನಾವು ನೀರನ್ನು ನಿಲ್ಲಿಸಬೇಕು ಅಂತ ಹೇಳಿ. ಸರಿ, ಇದನ್ನು ನಿಲ್ಲಿಸುವ ಒಂದು ಕಾರಣ ಅಂತಂದಾಗ ನಿಲ್ಲಿಸೋದ್ರಿಂದ ಗಡ್ಡೆಗಳು ಬೆಳೀತಾವೆ ಹಾಗೂ ಶೇಖರಣಾ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ಮತ್ತೆ ಕೊಯ್ಲಿಗೆ ಮುಂಚಿತವಾಗಿ 2 ದಿವಸ ಮುಂಚಿತವಾಗಿ ನಾವೇನು ಮಾಡಬೇಕು ಅಂದರೆ ಭೂಮಿಗೆ ಚೆನ್ನಾಗಿ ನೀರನ್ನು ಹಾಯಿಸಬೇಕು. ಈರುಳ್ಳಿಯನ್ನು ಕೈಯಿಂದ ಕಿತ್ತು ಅಥವಾ ಗುದ್ದಲಿಯಿಂದ ಹಗೆದು ಅಥವಾ ನಾವು ನೇಗಿಲು ಹಾಯಿಸಿ ಈ ಭೂಮಿಯಿಂದ ಬರುವಂತಹ ಒಂದು ಗಡ್ಡೆಗಳನ್ನು ನಾವು ಹಾರಿಸಿಕೊಳ್ಬೇಕು, ಶೇಖರಿಸಬೇಕು, ಸಂಗ್ರಹಿಸಬೇಕು. ಇನ್ನು ಕೊಯ್ಲಾದ್ಮೇಲೆ ಈ ಗಡ್ಡೆಗಳನ್ನು ಹದ ಮಾಡೋದು ಅಂತ ನಾವು ಕೇಳಿದ್ವಿ. ಹೌದು, ಇದನ್ನ ಹೇಗೆ ಮಾಡಬೇಕಾಗತ್ತೆ ಮತ್ತೆ ಯಾಕೆ ಮಾಡಬೇಕಾಗತ್ತೆ? ಸರಿ, ಇದು ಅದೇ